1,667 ಕೋಟಿ ರೂಪಾಯಿ ಹಂಚಿಕೆ, 1,000 ಕೋಟಿ ರೂಪಾಯಿ ಬಿಡುಗಡೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಬಾಕಿ ಇರುವ ಸುಮಾರು 76,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಗೆ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರದ ಸೂಚನೆ. ವೈಜ್ಞಾನಿಕ ಹಾಗೂ ವೈಚಾರಿಕ ಚಿಂತನೆಗಳತ್ತ ಆಸಕ್ತಿ ಬೆಳೆಸಿಕೊಳ್ಳಲು ವಿಜ್ಞಾನ ಸಮ್ಮೇಳನಾಧ್ಯಕ್ಷ ವಿಶ್ವಾರಾಧ್ಯ ಸತ್ಯಂಪೇಟೆ ಕರೆ. ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನು ಎತ್ತಿಹಿಡಿಯುವ ಮೂಲಕ ಸಮಸಮಾಜ ನಿರ್ಮಿಸಲು ಜಾನಪದ ಪರಿಷತ್ ಅಧ್ಯಕ್ಷ ಹೀಚಿ ಬೋರಲಿಂಗಯ್ಯ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಎಲ್ಲ ರೈತ ಮಿತ್ರರಿಗೆ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯವಾದ ಕೊರಲೆ ಬೆಳೆಯ ಬೇಸಾಯದ ಕುರಿತು ಶ್ರೀ ಬಿಕೆ ಸತೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಆನಂತರದಲ್ಲಿ ರೈತ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳಿ, ಸಿರಿಧಾನ್ಯವಾದ ಕೊರಲೆ ಬೆಳೆಯ ಬೇಸಾಯದ ಕುರಿತು ಶ್ರೀ ಬಿಕೆ ಸತೀಶ್ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಂಧುವರೇ, ಇವತ್ತಿನ ಕಿಸಾನ್ ಮಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಿರುಗುಪ್ಪದ ಪ್ರಗತಿಪರ ರೈತರು ಜೊತೆಗೆ ಈ ಸಿರಿಧಾನ್ಯಗಳಲ್ಲಿ ಒಂದಾದಂಥ ಕೊರಲೆ ಬೆಳೆಯಲ್ಲಿ ಸಾಕಷ್ಟು ಅನುಭವವನ್ನು ಪಡೆದರ ಜೊತೆಗೆ ರಾಜ್ಯದಲ್ಲಿ ವಿಶಿಷ್ಟ ಶೈಲಿಯ ಕೃಷಿ ಜೀವನವನ್ನು ಅನುಸರಿಸಿ ಹೆಸರು ಮಾಡಿರುವಂಥ ಶ್ರೀ ಕೆ ಸತೀಶ್ ಕುಮಾರ್ ಅವರು, ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ ರೈತ ಬಂಧುವರೇ, ಸಿರಿಧಾನ್ಯ ಬೆಳೆಗಳಲ್ಲಿ ಒಂದಾದಂಥ ಈ ಕೊರಲೆ ಬೆಳೆಯ ಬೇಸಾಯದ ಅನುಭವಗಳನ್ನು ಹೇಗೆಲ್ಲ ಅವರು ಬೇಸಾಯವನ್ನು ಅನುಸರಿಸಿ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಹೇಗೆಲ್ಲ ಆದಾಯವನ್ನು ಇಳುವರಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನು ಮಾತನಾಡಿಸೋಣ, ಅವರ ಅನುಭವಗಳನ್ನು ಹಂಚಿಕೊಳ್ಳುವಂತೆ. ನಮಸ್ಕಾರ ಸತೀಶ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಸತೀಶ್ ಅವರೇ, ತಮ್ಮ ಸಂಕ್ಷಿಪ್ತವಾಗಿ ಪರಿಚಯ ನಮ್ಮ ಎಲ್ಲ ರೈತ ಬಾಂಧವರಿಗಾಗಿ. ನನ್ನ ಹೆಸರು ಸತೀಶ್ ಕುಮಾರ್ ಅಂತ. ಇಲ್ಲಿ ಬುಗ್ಗೂರು ಗ್ರಾಮದಲ್ಲಿ ನಮ್ಮ ವ್ಯವಸಾಯ ಭೂಮಿ ಇದೆ. ನಾವು ಸಿರುಗುಪ್ಪದಲ್ಲೇ ವಾಸವಿದ್ದು 30 ಎಕರೆ ಬೇಸಾಯ ಮಾಡ್ತಾ ಇದ್ದೀವಿ ಸರ್. ಸತೀಶ್ ಅವರು, ಇರುವಂಥ 30 ಎಕರೆ ಜಮೀನಿನಲ್ಲಿ ಏನೇನು ಬೆಳೆಗಳನ್ನು ಬೆಳಿತೀರಿ ಮತ್ತು ಯಾವ ರೀತಿಯ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀರಿ ತಾವು? ನಾವು ಪ್ರಥಮವಾಗಿ ಭತ್ತ, ಅದರಲ್ಲಿ ಕೃಷಿ ವಿಶ್ವದಲ್ಲಿ ನಮಗೆ 4 ವರ್ಷದಿಂದ ಕೂರಿಗೆ ಭತ್ತ ಅಭ್ಯಾಸ ಮಾಡಿದ್ದಾರೆ, ಅದು ಒಳ್ಳೆ ಚೆನ್ನಾಗಿದೆ. ಮತ್ತು ಈಗ 3 ವರ್ಷದಿಂದ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೀವಿ. ತೊಗರಿ ಬೆಳಿತೀವಿ, ಕಡಲೆ ಬೆಳಿತೀವಿ, ಹಾಗೂ ಕಲ್ಲಂಗಡಿ ಬೆಳೀತಾ ಇದ್ದೀವಿ. ಈ ಎಲ್ಲ ನಾನಾ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದೀವಿ ಸರ್ ನಾವು. ಸತೀಶ್ ಅವರೇ, ಬೆಳೆಯ ವೈವಿಧ್ಯತೆ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀರಿ, ಭತ್ತವನ್ನು ಪ್ರಮುಖ ಬೆಳೆಯನ್ನಾಗಿ ಬೆಳಿತೀರಿ ಮತ್ತು ಈ ಕಲ್ಲಂಗಡಿ ಬೆಳೆ ಬೇರೆ ಬೇರೆ ಎಲ್ಲ ಮಿಶ್ರ ಬೆಳೆಯಾಗಿ ಬೆಳಿತಾಯಿದ್ರಿ. ವಿಶೇಷವಾಗಿ ಈ ಸಾಂಪ್ರದಾಯಿಕ ಕೃಷಿಯನ್ನು ಅನುಸರಿಸ್ತಾ ಇದ್ದಂಥ ಸತೀಶ್ ಅವರು, ಈ ಸಿರಿಧಾನ್ಯಗಳ ಬೆಳೆಗಳ ಒಂದು ಇಳುವರಿಯನ್ನು, ಸಿರಿಧಾನ್ಯ ಬೆಳೆಗಳನ್ನು ಬೆಳೆಯುವಂಥ ಒಂದು ನಮ್ಮ ಹಳೆಯ ಸಂಪ್ರದಾಯದ ಪದ್ಧತಿಯೂ ಹೌದು ಸಿರಿಧಾನ್ಯ ಬೆಳೆಗಳು, ಆದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಂಥ ಒಂದು ಕಾಲ ಇತ್ತು. ಮತ್ತೆ ಪುನಃ ನಮ್ಮ ಕಾಲ ಪರಿವರ್ತನೆಯ ನಿಟ್ಟಿನಲ್ಲಿ ಸಿರಿಧಾನ್ಯಗಳು ಮತ್ತೆ ಬೆಳಕಿಗೆ ಬಂದು ಸಾಕಷ್ಟು ಇವತ್ತು ರಾಜ್ಯಾದ್ಯಂತ ಅಲ್ಲ ಇಡೀ ವಿಶ್ವಾದ್ಯಂತ ಹೆಸರನ್ನು ಮಾಡ್ತವೆ ಈ ಸಿರಿಧಾನ್ಯ ಬೆಳೆಗಳು. ಯಾಕೆ ಈ ಸಿರಿಧಾನ್ಯ ಬೆಳೆಗಳನ್ನು ಬೆಳೆಯುವತ್ತ ಮತ್ತೆ ತಿರುಗಿ ನೋಡುವಂತಾಯ್ತು? ಈಗ ಸಿರಿಧಾನ್ಯಕ್ಕೆ ಒಳ್ಳೆಯ ಬೇಡಿಕೆ ಇದೆ ಕರ್ನಾಟಕ ರಾಜ್ಯದಂತ, ಇಡೀ ಭಾರತ ದೇಶದಲ್ಲಿ ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇದೆ ಬೇರೆ ದೇಶಗಳಿಗೆ. ಆದ್ದರಿಂದ ದರ ಒಳ್ಳೆ ಚೆನ್ನಾಗಿ ಸಿಗ್ತಾ ಇದೆ ರೈತರಿಗೆ, ಒಳ್ಳೆ ಮಾರ್ಕೆಟ್ ಇದೆ. ಹಾಗಾಗಿ ಇದನ್ನು ಬೆಳೀಬೇಕಂತ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ಇದನ್ನು ಬೆಳೆಯಬಹುದು, ಹಾಗಾಗಿ ನಾವು ಇದನ್ನು ಆಯ್ಕೆ ಮಾಡಿ ಇದನ್ನು ಬೆಳೀತಾ ಇದ್ದೀವಿ ಸರ್. ಸತೀಶ್ ಅವರೇ, ಸಹಜವಾಗಿ ಸಿರಿಧಾನ್ಯ ಬೆಳೆಗಳು ಅಂದರೆ ನವಣೆ, ಅರ್ಕ, ಹೀಗೆ ಬೇರೆ ಬೇರೆ ಎಲ್ಲ ರೀತಿಯ ಸಾಕಷ್ಟು ಬೆಳೆಗಳು ಸಿರಿಧಾನ್ಯಗಳ ಸಮುದಾಯಕ್ಕೆ ಒಳಪಡ್ತವೆ. ಆದರೆ ಇಂಥ ಸಿರಿಧಾನ್ಯಗಳ ಒಂದು ಬೆಳೆಗಳ ಪಟ್ಟಿಯಲ್ಲಿ ಯಾವ ಬೆಳೆಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದೀರಿ ತಾವು? ನಾವು ಕೊರಲೆಯನ್ನು ಆಯ್ಕೆ ಮಾಡ್ಕೊಂಡು ಬೆಳೀತಾ ಇದ್ದೀವಿ, ಅದು ಒಳ್ಳೆಯ ಡಿಮ್ಯಾಂಡ್ ಇದೆ ಸದ್ಯದಲ್ಲಿ ಮಾರ್ಕೆಟಲ್ಲಿ. ಹೊರಗಡೆ ಸೂಪರ್ ಮಾರ್ಕೆಟಲ್ಲೆಲ್ಲ ಈಗೆಲ್ಲ 300 ರೂಪಾಯಿ ಕೆ ಜಿ ಅಕ್ಕಿ ಮಾರ್ತಾ ಇದ್ದಾರೆ. ನಾವು ಅದನ್ನು ಬೆಳೆದು ಒಳ್ಳೆ ಇಳುವರಿ ತೆಗೆದಿದ್ದೀವಿ ಅದರಲ್ಲಿ. ಸತೀಶ್ ಅವರೇ, ಭತ್ತವನ್ನು ಬೆಳೆದು ಈ ಭಾಗದಲ್ಲಿ ಹೆಸರನ್ನು ಮಾಡಿದಂಥ ರೈತರು ದಿಢೀರ್ನಂತೇಳಿ ಆ ಭತ್ತವನ್ನು ಹೊರತುಪಡಿಸಿ ಅದರ ಜೊತೆ ಜೊತೆಲೇ ಈ ಸಿರಿಧಾನ್ಯ ಬೆಳೆಗಳಲ್ಲಿ ಒಂದಾದಂಥ ಕೊರಲೆ ಬೆಳೆಯತ್ತ ತಿರುಗಿ ನೋಡಲಿಕ್ಕೆ ಸ್ಫೂರ್ತಿ ಯಾರು, ಮತ್ತು ಅದಕ್ಕೆ ಹೇಗೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡ್ರಿ ತಾವು? ಈಗ ಮಳೆ ಅಭಾವವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಿನ ಅಭಾವ ಭಾಳ ಆಗಿದೆ. ಇದು ಅಲ್ಪ ನೀರಿನಲ್ಲೇ ನಾವು ಸಾವಯವ ಕೃಷಿಯಲ್ಲಿ ಒಳ್ಳೆ ಚೆನ್ನಾಗಿ ಬೆಳೆ ಬರುತ್ತದೆ. ಹಾಗಾಗಿ ನಾವು ಈ ಬೆಳೆನ ಆಯ್ಕೆ ಮಾಡಿಕೊಂಡಿದ್ದೀವಿ. ಕಡಿಮೆ ವೆಚ್ಚದಲ್ಲಿ ಕಡಿಮೆ ನೀರಿನ ಲಭ್ಯತೆಯಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ಆದಾಯವನ್ನು ಗಳಿಸಬೇಕು ಅನ್ನುವಂಥ ಒಂದು ಉದ್ದೇಶ, ಸಂಪೂರ್ಣ ಸಕಾರಾತ್ಮಕವಾಗಿ ಬೆಳೆದದ್ದು ಯಶಸ್ಸನ್ನು ಕೂಡ ಕಂಡಿದ್ದೀರಿ ಸತೀಶ್ ಅವರ. ಇನ್ನು ಜೊತೆಗೆ ಈ ಕೊರಲೆ ಬೆಳೆಯನ್ನು ಈ ಹಿಂದೆ ಈ ತಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಯಾರನ್ನಾದರೂ ನೋಡಿ ಅನುಸರಿಸಿದ್ರು ಅಥವಾ ಸ್ವಯಂ ಪ್ರೇರಿತರಾಗಿ ಈ ಬೆಳೆಯನ್ನು ಬೆಳೀಲಿಕ್ಕೆ ಮನಸ್ಸು ಮಾಡಿದ್ರೆ ಹೇಗಂತ? ಇಲ್ಲಿ ಸುತ್ತಮುತ್ತ ರೈತರು ಕೂಡ ಬೆಳೀತಾ ಇದ್ದಾರೆ. ಹಾಗೆ ನಮ್ಮ ಕೃಷಿ ವಿದ್ಯಾಲಯ ನಮ್ಮ ಬಸವಣ್ಣಪ್ಪ ಸಾರ್ ಅವರು ಹೇಳಿದ ಪ್ರಕಾರ ಮಾಡಿ ಒಳ್ಳೆಯ ಇಳುವರಿಯನ್ನು ಬರುವಾಗ ಮಾಡಿದ್ದೀವಿ ಸರ್. ಕೃಷಿ ಸಂಶೋಧನಾ ಕೇಂದ್ರ ಸಿರುಗುಪ್ಪದಿಂದ ಮತ್ತು ಇಲ್ಲಿನ ಮುಂದಾಳತ್ವವನ್ನು ವಹಿಸಿರುವಂಥ ಡಾಕ್ಟರ್ ಎಂ ಎ ಬಸವಣ್ಣಪ್ಪರ ಅವರ ಮಾರ್ಗದರ್ಶನದಲ್ಲಿ ಆರಂಭಿಕವಾಗಿ ತರಬೇತಿಯನ್ನು ಮಾಹಿತಿಯನ್ನು ಹೇಗೆ ಪಡ್ಕೊಂಡ್ರಿ, ಮತ್ತು ಪ್ರಾತ್ಯಕ್ಷಿಕೆ ಇದನ್ನೆಲ್ಲ ಹೇಗೆ ತಾವು ಗ್ರಹಿಸ್ಕೊಂಡ್ರಿ? ನಾವು ವ್ಯವಸಾಯ ಮಾಡಿದ್ಮೇಲೆ ಅದನ್ನು ಅವರು ಹೇಳಿದ ಅನುಭವ ಪ್ರಕಾರ ಮಾಡಿದ್ವಿ. ಫಸ್ಟ್ ಉಳುಮೆ ಮಾಡಿ 2 ಸಾರಿ ಟಿಲ್ಲರ್ ಹೊಡೆದ್ವಿ, ಆಮೇಲೆ ರೋಟೋವೇಟರ್ ಹೊಡೆದು ಮಣ್ಣೆಲ್ಲ ಪುಡಿ ಮಾಡಿ ಆಮೇಲೆ ಎಕರೆಗೆ 3 ಕೆಜಿ ಬಿತ್ತನೆ ಮಾಡಿದ್ವಿ ಬೀಜ. ಅದನಂತರ 2 ಸಾರಿ ಕುಂಟೆ ಹೊಡೆದ್ವಿ ಸಾಲು ಮಧ್ಯೆ ಕಳೆ ತೆಗಿಲಿಕ್ಕೆ. ಆದಮೇಲೆ ಒಂದು 3 ಸಾರಿ ನೀರು ಮಾಡಿದ್ವಿ. ಅದು ಬೇಸಿಗೆಯಲ್ಲಿ ನಾವು ಮಾಡಿದ್ರಿಂದ ಮಳೆ ಇರಲಿಲ್ಲ, ಕೃಷಿ ಹೊಂಡ ಇತ್ತು ಅದರಲ್ಲಿ ನೀರು ಶೇಖರಣೆ ಇತ್ತು. ಆ ನೀರನ್ನ ನಾವು ಬಳಸಿ ಒಂದು 3 ಸಾರಿ ನೀರು ಮಾಡಿದರೆ 90 ದಿನಕ್ಕೆ ಈ ಬೆಳೆ ಬರುತ್ತೆ ರೀ. ನಾವು ರೈತರ ಕೂಲಿ ಆಳಿಟ್ಟು ನಾವು ಅದನ್ನು ಕಟಾವು ಮಾಡಿ ಟ್ರ್ಯಾಕ್ಟ್ರಿಯಿಂದ ತುಳಿಸಿ ತೂರಿ ಆದಮೇಲೆ ಅದು ಮಿಲ್ ಮಾಡಿಸಿ ಅಕ್ಕಿ ಮಾಡಿದ್ವಿ ರೀ. ಅಕ್ಕಿ ಮಾಡಿ ಅದು ಎಕರೆಗೆ 10 ಕ್ವಿಂಟಲ್ ನಮಗೆ ಕಾಳು ಸಿಕ್ತು, ಕೊರಲೆ ಕಾಳು. ನಾವು ಮಿಲ್ಲೆಲ್ಲ ಮಾಡಿಸಿದ್ರೆ ಅದು ನಮಗೆ 5 ಕ್ವಿಂಟಲ್ ಅರ್ಧ ಒಟ್ಟು ಹೋಗಿ ನಮಗೆ 5 ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ. ಸತೀಶ್ ಅವರೇ, ಈ ಗೊರಲೆ ಬೆಳೆಯನ್ನು ನಾವು ಗಮನಿಸಿದಾಗ ಈ ರಾಗಿ, ಸಜ್ಜೆ, ನವಣೆ ಈ ಥರ ಸಣ್ಣ ಕಿರಿದಾದ ಬೆಳೆಗಳು, ಕಿರುಧಾನ್ಯಗಳ ಬೆಳೆಗಳು ಅಂತ ಕೂಡ ಕರೀತಾರೆ. ಆದರೆ ಬಿತ್ತನೆ ಕ್ರಮದಲ್ಲಿ 1 ಎಕರೆಗೆ ಸರಾಸರಿ ಎಷ್ಟು ಪ್ರಮಾಣದ ಬೀಜವನ್ನು ಬಳಕೆ ಮಾಡಿದ್ರಿ, ಮತ್ತು ಈ ಬೀಜ ಸಂಸ್ಕರಣೆ, ಬೀಜೋಪಚಾರ ಇಂಥವನ್ನೆಲ್ಲ ಹೇಗೆ ಏನಾದರೂ ನಿಭಾಯಿಸಿದ್ರು ಹೇಗೆ? ನಾವು ಇದನ್ನು 1 ಎಕರೆಗೆ 3 ಕೆಜಿ ಬಿತ್ತನೆ ಮಾಡಿದ್ವಿ. ಬೀಜೋಪಚಾರಕ್ಕಾಗಿ ನಾವು ಬೀಜಾಮೃತ ಅಂತೇಳಿ ಅದನ್ನು ನಾವೇ ಆಕಳ ಸಗಣಿ, ಒಂದು 20 ಗ್ರಾಮ್ ಸುಣ್ಣ ಮತ್ತು ಆಕಳದ ಮೂತ್ರ ಇವು 3 ಮಿಶ್ರಣ ಮಾಡಿ ಒಂದಿನ 48 ಗಂಟೆ ಇಟ್ಟು ಅದನ್ನು ನಾವು ಬೀಜೋಪಚಾರಕ್ಕೆ ಬಳಸಿದ್ರೆ ಯಾವುದೇ ತರವಾದ ಫಂಗಿಸೈಡ್ಸು ಮತ್ತು ಯಾವ ಕೀಟನೂ ಬರಲ್ಲ. ಇದು ಒಳ್ಳೆ ಜರ್ಮಿನೇಷನ್ ಕೂಡ ಒಳ್ಳೆಯ ರೀತಿ ಬರುತ್ತೆ. ಹಾಗಾಗಿ ನಾವು ಬೀಜಾಮೃತವನ್ನು ಬೀಜೋಪಚಾರಕ್ಕಾಗಿ ಮಾಡಿದ್ದೀರಿ. ಸತೀಶ್ ಅವರು, ಈ ರೀತಿ ಬೀಜೋಪಚಾರವನ್ನು ಮಾಡಿದಂಥ ಬೀಜವನ್ನು ನೇರವಾಗಿ ಬಿತ್ತನೆಗೆ ಬರುವಂಥ ಒಂದು ಪ್ರಸಂಗ, ಅಲ್ಲಿ ಈ ಕೂರಿಗೆಯಿಂದ ಬಿತ್ತನೆ ಮಾಡಿದ್ರು ಅಥವಾ ಹೇಗೆ ಅಂತ, ಬಿತ್ತನೆ ಕ್ರಮವನ್ನು ಹೇಗೆ ಅನುಸರಿಸಿದ್ರಿ ತಾವು? ಕೂರಿಗೆಯಿಂದ ಮಾಡಿದ್ವಿ, ಎತ್ತುಗಳ ಕೂರಿಗೆಯಿಂದ ನಾವು ಇದನ್ನು ಬಿತ್ತದೆ ಮಾಡಿದ್ವಿ. ಒಳ್ಳೆ ಚೆನ್ನಾಗಿ ಬಂದಿದೆ. ಸಾಲಿನಿಂದ ಸಾಲಿಗೆ ಮತ್ತು ಅಕ್ಕಡಿ ಸಾಲು ಅಂತ ಹೇಳ್ತೀವಿ, ಅದ್ರ ಮಧ್ಯೆ ಏನೋ ಬೇರೆ ಮಿಶ್ರ ಬೆಳೆಗೆ ಏನಾದರೂ ಬೆಳೆದ್ರೆ ಹೇಗಂತ? ಮಿಶ್ರ ಬೆಳೆ ಏನೂ ಇಲ್ಲ, ಸಾಲಿಂದ ಸಾಲಿಗೆ 1.5 ಅಡಿಗೆ ಅಂತರದಿಂದ ನಾವು ಈ ಕೊರಲೆಯನ್ನು ಬಿತ್ತಿದ್ದೀರಿ. ಬಿತ್ತನೆ ಮಾಡಿದಿಂದ ದಿನದಿಂದ ಎಷ್ಟು ದಿನದ ನಂತರದಲ್ಲಿ ಮೊಳಕೆ ಹೊಡೆದು ಸಂಪೂರ್ಣ ಎಡೆ ಕುಂಟೆ ಹರಗ್ಲಿಕ್ಕೆ ಬಂತು, ಈ ಬೆಳೆ ಹೇಗೆ ಅದನ್ನು ನಿಭಾಯಿಸಿದ್ರಿ? ನಾವು ಬಿತ್ತನೆ ಮಾಡಿದ್ಮೇಲೆ ಇದು 1 ವಾರಕ್ಕೆ ನಮಗೆ ಮೊಳಕೆ ಕಾಣಿಸ್ಕೊಡುತ್ತೆ. 1-20 ದಿನ ಆದಮೇಲೆ ನಾವು ಎಡೆ ಕುಂಟೆ ಹೊಡಿಬೋದು. ಆದಮೇಲೆ 1-25 ದಿನ ಆದಮೇಲೆ ಒಂದು ನೀರು ಕೊಟ್ಟು ಮತ್ತು ಅದು ಹಸಿ ಆರಿ ಮತ್ತು ಸ್ವಲ್ಪ ಆದಮೇಲೆ 2 ಸಾರಿ ಎಡೆ ಕುಂಟೆ ಹೊಡೆದ್ವಿ. ಆಮೇಲೆ ಅದು ಎಡೆ ಕುಂಟೆ ಹೊಡಲಿಕ್ಕೆ ಬರೋಲ್ಲ, ಅದು ತುಂಬ ಬೆಳೆದು ಚೆನ್ನಾಗಿ ಎತ್ತರ ಆಗಿಬಿಡುತ್ತೆ, ಆಮೇಲೆ ಕಳೆಯೂ ಬರೋಲ್ಲ ನಮಗೆ. ಹಾಗಾಗಿ 2 ಸಾರಿ ಸಾಕಾಗುತ್ತೆ. ಸತೀಶ್ ಅವರು, ಯಾವುದೇ ಬೆಳೆ ಅಂದ್ಕೊಳ್ಳೋಣ ಸಹಜವಾಗಿ ಕಳೆ ನಿರ್ವಹಣೆ ಬಹಳ ಮುಖ್ಯವಾಗಿರ್ತದೆ. ಹಾಗೆಯೇ ಈ ಒಂದು ಬೆಳೆಗೆ ಬೇರೆ ಬೇರೆ ಯಾವುದಾದರೂ ರೋಗಗಳು, ಕೀಟಗಳು ಇಂಥದ್ದು ಏನಾದರೂ ಬಂದಿದ್ವೋ, ಬಂದಿದ್ದರೆ ಏನನ್ನು ತಾವು ಪರಿಹಾರ ಕ್ರಮಗಳನ್ನಾಗಿ ಕೈಗೊಂಡ್ರಿ? ಇದಕ್ಕೆ ಯಾವುದೂ ಕೀಟ ಬರಲ್ಲ. ನಾವು ಪೋಷಕಾಂಶವಾಗಿ ಜೀವಾಮೃತವನ್ನು ಒಂದ್ಸರಿ ಸ್ಪ್ರೇ ಮಾಡಿದ್ವಿ. ಅದಕ್ಕಾಗಿ ಮತ್ತೆ ಇಲ್ಲನ್ನೂ ಸ್ವಲ್ಪ ಹುಳ ಕಂಡಿದ್ರೆ ಸ್ವಲ್ಪ ಬೇವಿನ ಎಣ್ಣೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದಕ್ಕೆ ಯಾವ ಥರ ಏನೂ ಬೇಕಿಲ್ಲ. ಆಲ್ಮೋಸ್ಟ್ ಕೆಮಿಕಲ್ ಫರ್ಟಿಲೈಸರ್ ಹಾಕಿಲ್ಲ, ನಾವು ಕೀಟನಾಶಕ ಕೆಮಿಕಲ್ ಯಾವುದೂ ಬಳಸಿಲ್ಲ. ಅದಕ್ಕೆ ಸಾವಯವಲ್ಲೇ ಬೆಳೆದಿದ್ವಿ, ಹಾಗಾಗಿ ಒಳ್ಳೆಯ ಇಳುವರಿನೂ ಬಂದಿದೆ. ಸಾವಯವಲ್ಲಿ ಮಾಡಿದ್ರೇ ಹೆಚ್ಚಿನ ಇಳುವರಿ ಬರುತ್ತಂತ ನನ್ನ ಅನಿಸಿಕೆ. ಸತೀಶ್ ಅವರು, ಈ ಹಿಂದೆ ತಾವು ಬೇರೆ ಬೇರೆ ಭತ್ತವನ್ನು ಮತ್ತು ಬೇರೆ ಬೇರೆ ಇನ್ನಿತರ ಬೆಳೆಗಳನ್ನು ಬೆಳೆದಂಥ ಸಂದರ್ಭದಲ್ಲಿ ಅಲ್ಲಿ ಚೀಲಗಟ್ಟಲೆ, ಕ್ವಿಂಟಾಲ್ಗಟ್ಟಲೆ ಈ ರಾಸಾಯನಿಕ ಗೊಬ್ಬರಗಳನ್ನು ಸುರಿದು ಯಥೇಚ್ಛ ಇಳುವರಿಯನ್ನು ಪಡೆದಂಥ ಒಂದು ಅನುಭವದ ಹಿಂದಿನ ಕಾಲ, ಅಂಥ ಭೂಮಿಯಲ್ಲಿ ಈ ಒಂದು ಸಾವಯವ ಸಂಪೂರ್ಣವಾಗಿ ಬೆಳೀಲಿಕ್ಕೆ ತಾವು ಸಿದ್ಧರಾದ್ರಿ, ಹೇಗೆ ಭೂಮಿ ತನ್ನ ಬೆಳೆಯುವಂತ ಒಂದು ಪ್ರತಿಕ್ರಿಯೆ ಹೇಗೆ ತಮಗೆ ಸಿಕ್ತು ಭೂಮಿಯಿಂದ ಪ್ರತಿಫಲ? ಒಳ್ಳೆ ಭೂಮಿ ನಾವು ಯಾವ ಥರ ನಾವು ಬೀಜಾಮೃತ ಮತ್ತು ಘನಜೀವಾಮೃತ ಕೊಟ್ಟರೆ ಭೂಮಿ ಫಲವತ್ತ ತಾನಾಗಿ ತಾನು ಹೆಚ್ಚಿಕೊಂಡು ನಮಗೆ ಒಳ್ಳೆಯ ಇಳುವರಿಯನ್ನು ಕೊಡುತ್ತದೆ. ಕೆಮಿಕಲ್ ಫರ್ಟಿಲೈಸರ್ ಹಾಕಿದರೆ ಇನ್ನೂ ಅದು ಕ್ಷೀಣಿಸಿಬಿಡುತ್ತೆ, ಭೂಮಿ ಕ್ಷೀಣಿಸಿ ನಮಗೆ ದಿನ ದಿನೇ ಇಳುವರಿ ಕಮ್ಮಿ ಆಗುತ್ತೆ. ನಾವು ಯಾವಾಗ ಸಾವಯವ ಕೊಟ್ಟರೆ ತಾನಾಗಿ ತಾನು ಅದು ಜೀವಾಣುಗಳು ಅಭಿವೃದ್ಧಿಯಾಗಿ ನಮಗೆ ಒಳ್ಳೆ ಫಲ ಕೊಡುತ್ತೆ ಭೂಮಿ. ಈ ಕೊರಲೆ ಬೆಳೆಯನ್ನು ಬೆಳೆದಕ್ಕಿಂತ ಪೂರ್ವದಲ್ಲಿ ಹಿಂದಿನ ದಿನಗಳಲ್ಲಿ ಆ ಒಂದು ಭೂಮಿಯಲ್ಲಿ ಏನೇನು ಬೆಳೆ ಬೆಳೆದಿದ್ರಿ, ಮತ್ತು ಈ ವರ್ಷ ಈ ಕೊರಲೆ ಬೆಳೆಯನ್ನು ಬಿತ್ತಿದಂಥ ಸಂದರ್ಭದಲ್ಲಿ ಭೂಮಿಯ ಫಲವತ್ತತೆ, ಭೂಮಿಯ ಲವಣಾಂಶಗಳು, ಖನಿಜಾಂಶಗಳು ಹೇಗೆ ಬೆಳೆ ಹೀರ್ಕೊಳ್ಳೋಕೆ ಸಾಧ್ಯವಾಯಿತು? ಮೊದಲು ನಾವೆಲ್ಲ ಭತ್ತ ಬೆಳೀತಿದ್ದೀವಿ, ಅದರಲ್ಲಿ ಈ ಕ್ರಮೇ ಬಿ ಈಗ ಮಳೆ ಅಭಾವ ಬರ್ತಾ ಇದೆ, ಹಾಗಾಗಿ ನಾವು ಸಿರಿಧಾನ್ಯಗಳನ್ನು ಕೊಡ್ಕೊಂಡ್ವಿ, ಕಡೆ ಹೋಗಿದ್ವಿ ಸಿರಿಧಾನ್ಯ ಕಡೆ. ಈಗ ಈ ವರ್ಷ ಇನ್ನೂ ಬಿತ್ತಿಲ್ಲ ಸರ್, ಮಳೆ ಅಭಾವ ಆಗಿದೆ. ಈಗ ನಾಳೆ ನಾಡ್ದ ಮಳೆ ಆದರೆ ಬಿತ್ತಬೋದು ನಾವು. ಈಗ ಕಳೆದ ಬಾರಿ ತಾವು ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು ಸುಮಾರು ಬೆಳೆಯನ್ನು ಬೆಳೆದ್ರಿ, ಬೆಳೆದಂಥ ಸಂದರ್ಭದಲ್ಲಿ ಕೊರಲೆ ಬೆಳೆಯಿಂದ ಲಾಭ ಮತ್ತು ಬೇರೆ ಬೇರೆ ಇನ್ನಿತರ ಬೆಳೆಗಳ ಒಂದು ಇಳುವರಿಯನ್ನು ಕಂಡಾಗ ಯಾವುದು ನಿಮಗೆ ಅತೀ ಕಡಿಮೆ ಖರ್ಚು ಅನ್ನಿಸ್ತು? ಕೊರಲೆ ಬೆಳೆದದ್ದು ನಾವು ಅತಿ ಕಡಿಮೆ ಖರ್ಚು ರೀ, ನಾವು ಅದಕ್ಕೆ ಏನೂ ಖರ್ಚು ಮಾಡಿಲ್ಲ. ಕೂರಿಗೆಯಿಂದ ಬಿತ್ತನೆ ಮಾಡಿದ್ವಿ, ತದನಂತರ ಎರಡು ಸರಿ ಎರಡೇ ಕುಂಟೆ ಹೊಡೆದ್ವಿ, ಆಳುಗಳಿಂದ ಕಟಾವು ಮಾಡಿ ಅದನ್ನು ಕಣ ಮಾಡಿದ್ವಿ, ಕಳೆ ನಿರ್ವಹಣೆ ಕುಂಟೆ ಹೊಡೆದ್ವಿ, ಒಂದು ಸರಿ ಆಳುಗಳಿಂದ ಒಂದು ತಗ್ಗಿಸಿದ್ವಿ ಸಾಲಲ್ಲಿ. ಕಳೆನಾಶಕ ಏನು ಬಳಸಿಲ್ಲ ನಾವು ಅದರಲ್ಲಿ. ತದನಂತರ ನಾವು ಅದನ್ನು ತೊಗೊಂಡು ಮಿಲ್ ಮಾಡಿಸಿ, ಮಿಲ್ ಆದಮೇಲೆ ಅಕ್ಕಿ ತೊಗೊಂಡು ಎಲ್ಲ ರಿಟೇಲ್ ಆಗಿ ಮಾರಿದ್ವಿ, ಎಲ್ಲ ಗ್ರಾಹಕರಿಗೆ ನೇರವಾಗಿ ಮಾರಿದ್ರಿಂದ ಅತಿ ಹೆಚ್ಚು ದುಡ್ಡು ಬಂದಿದೆ ನಮಗೆ. ಒಂದು ಕೆ ಜಿ ಅಕ್ಕಿ ನಮಗೆ 250 ರೂಪಾಯಿಯಿಂದ ನಾವು ಕೊಟ್ಟಿದ್ದೇವೆ ಅವರಿಗೆ, ಅದರಿಂದ ನಮಗೆ ಕೂಡ ಒಳ್ಳೆ ದುಡ್ಡು ಆಗಿದೆ. ಸತೀಶ್ ಅವರೇ, ತಮಗೇನು ಸಮಯ ಇತ್ತು ನೇರವಾಗಿ ಗ್ರಾಹಕರ ಹಿತ ಚಿಂತನೆಯನ್ನು ಕಾಪಾಡಬೇಕು ಅನ್ನುವಂಥ ಒಂದು ಉದ್ದೇಶ, ಮತ್ತೊಂದೆಡೆ ಭೂಮಿಯ ಫಲವತ್ತತೆಯನ್ನು ಶಾಶ್ವತವಾಗಿ ಹಾಗೆ ಉಳಿಸ್ಬೇಕು ಅನ್ನುವಂಥ ಒಂದು ಭೂ ಹಿತರಕ್ಷಣೆ ಎಲ್ಲ ಅಂಶಗಳನ್ನು ಹೊಂದಿದ್ದೀರಿ. ಆದರೆ ಒಬ್ಬರು ಇಬ್ಬರು ಇರುವಂಥ ರೈತರು ಅಥವಾ ತಾವು 30 ಎಕರೆ ಜಮೀನು ಹೊಂದಿದ್ದರೂ ಕೂಡ ಹೇಗೆ ಈ ಕೊರಲೆ ಬೆಳೆಯನ್ನು ನೇರವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸ್ಲಿಕ್ಕೆ ಸ್ಫೂರ್ತಿ ಏನಂತ? ನಮ್ಮ ಮನೆಯವರೆಲ್ಲ ಸಹಾಯ ಮಾಡಿ ಹಂಗಾಗಿ ಎಲ್ಲರಿಗೆ ತಲುಪಿಸೋ, ನಾವು ಹೊಲದಲ್ಲಿದ್ದರೂ ಕೂಡ ನಮ್ಮ ಮನೆ ಹೆಣ್ಮಕ್ಕಳು ಕೂಡ ಬಂದ ಗ್ರಾಹಕರಿಗೆಲ್ಲ ಅದನ್ನು ಕೊಡ್ತಾ ಇದ್ರು, ಹಾಗಾಗಿ ಎಲ್ಲ ಒಟ್ಟಿಗೆ ಮಾಡಿದ್ರಿಂದ ಎಲ್ಲ ಅನುಕೂಲ ಆಗುತ್ತೆ. ಅದರಿಂದ ಸಹಜವಾಗಿ 1 ಎಕರೆ ಪ್ರದೇಶಕ್ಕೆ ಈ ಕೊರಲೆ ಬೆಳೆಯನ್ನು ಬಿತ್ತನೆ ದಿನದಿಂದ ಹಿಡಿದು ಕಟಾವು ಮಾಡಿ ಗ್ರಾಹಕರ ಮನೆಗೆ ತಲುಪಿಸೋವರೆಗೂ ಖರ್ಚು ವೆಚ್ಚಗಳು ತಗಲ್ಬೋದಾದಂಥ ಒಟ್ಟು ಮೊತ್ತ ಮತ್ತು ಇಳುವರಿಯನ್ನು ಪಡೆದ ನಂತರ ಗಳಿಕೆಯಾಗುವಂಥ ಆದಾಯ? ನಾವು 1 ಎಕರೆ ಬಿತ್ತಲಿಕ್ಕೆ 3 ಕೆಜಿ ಬೀಜ ಬೇಕು, ಅದಕ್ಕೆ 300 ರೂಪಾಯಿ ಖರ್ಚಾಗುತ್ತೆ. 2 ಕೂರಿಗೆ ಬಳಸಿದ್ವಿ 2 ಎಕರೆ, 1 ಎಕರೆಗೆ 1 ಕೂರಿಗೆ ಅದು 700 ರೂಪಾಯಿ ಆಯಿತು. ತದನಂತರ ಕುಂಟೆ ಹೊಡೆದಿದ್ವಿ, ಅದು 300 ರೂಪಾಯಿ ಆಯಿತು. 2 ಸರಿ ಆದರೆ 600 ರೂಪಾಯಿ ಆಯಿತು. ತದನಂತರ ನಾವು ಯಾವುದೇ ಖರ್ಚು ಮಾಡಿಲ್ಲ, ನೀರು ಹಾಯಿಸಕ್ಕಲೇ ನಾವೇ ಸ್ವಂತ ಖರ್ಚಿಂದ ನಾನೇ ನಾವುಕೊಂಡಿದ್ದನ್ನು ಮಾಡ್ಕೊಂಡಿದ್ವಿ, ಆಳುಗಳ ಕೆಲಸ ಏನೂ ಇಲ್ಲ. ತದನಂತರ ಕೂಲಿ ಆಳಿಂದ ಕಳೆ ತೆಗೆಸಿದ್ವಿ, ಅದು 1 ಎಕರೆಗೆ 1-3-4 ಆಳಾದರೆ 500-600 ರೂಪಾಯಿ ಆಗುತ್ತೆ. ಅದಷ್ಟು ಬಿಟ್ಟರೆ ಮತ್ತೆ ಇನ್ನೊಂದು ಕಣ ಮಾಡಲಿಕ್ಕೆ ಮಟ್ಟಿಗೆ ನಮಗೆ 6,000 ರೂಪಾಯಿ ಖರ್ಚು ಬಂದಿದೆ ಕನಿಷ್ಠ. ಕೊಯ್ದು ಹೊತ್ತು ಮತ್ತು ಟ್ರ್ಯಾಕ್ಟ್ರಿಂದ ತುಳಿಸಿ ತೂರಿ ನಾವು ಎಲ್ಲ ಚೀಲಕ್ಕೆ ಹಾಕಲ ಹೊತ್ತಿಗೆಲ್ಲ 6,000 ರೂಪಾಯಿ ಖರ್ಚು ಬಂತು 1 ಎಕರೆಗೆ. ಹಾಗಾಗಿ ನಮಗೆಲ್ಲ ಇದೆಲ್ಲ ಬಂದು ಒಂದು 7-8 ಸಾವಿರ ರೂಪಾಯಲ್ಲಿ ಮುಗಿಸೋ ಮಾಡ್ತದೆ ಖರ್ಚು ಅಷ್ಟೇ. ಈಗ ಇಷ್ಟು ಕನಿಷ್ಠ ಖರ್ಚು ಯಾವ ಬೆಳೆನೂ ನಾವು ಮಾಡಲ್ಲ, ಎಲ್ಲವನ್ನ ಜಾಸ್ತಿ ಆಗುತ್ತೆ. ಅತಿ ಕಡಿಮೆ ಖರ್ಚಿನಲ್ಲಿ ಇದನ್ನು ಮಾಡ್ಬೋದು. ಸಂಪೂರ್ಣವಾಗಿ ರಾಸಾಯನಿಕ ಗೊಬ್ಬರಗಳಿಂದ ಮುಕ್ತಿ, ಜೊತೆಗೆ ಅಲ್ಲಿ ಆಳು ಕಾಳುಗಳ ಯಥೇಚ್ಛವಾದಂಥ ಬಳಕೆನೂ ಇಲ್ಲ. ಇನ್ನು ಹೇಳಿ ಕೇಳಿ ಕ್ರಿಮಿಕೀಟಗಳ ಹಾವಳಿ, ಕೀಟಗಳ ಬಾಧೆ, ರೋಗಗಳ ಬಾಧೆ ಇವ್ಯಾವೂ ಕೂಡ ಇಲ್ಲ. ಇಂಥ ಸರಳವಾಗಿ ಕಡಿಮೆ ಖರ್ಚಿನ ಅತಿ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ತಾವು ಇವತ್ತು ಸನ್ನದ್ಧರಾಗಿದ್ದೀರಿ. ಈಗಾಗಲೇ ಒಂದು ಬಾರಿ ಬೆಳೆಯನ್ನು ತೆಗೆದು ಯಥೇಚ್ಛವಾದಂಥ ಇಳುವರಿಯನ್ನು ಪಡೆದು ಅಲ್ಲಿ ಸಾಕಷ್ಟು ಆದಾಯವನ್ನು ಕೂಡ ಗಳಿಸಿದ್ದೀರಿ. ಸತೀಶ್ ಅವರ ಈ ಹಿಂದಿನ ದಿನಗಳನ್ನು ನೆನೆಸ್ಕೊಂಡಂಥ ಸತೀಶ್ ಅವರು ಮತ್ತೆ ಮುಂದಿನ ದಿನಗಳಲ್ಲಿ ಕೊರಲೆ ಬೆಳೆಯನ್ನು ಮುಂದುವರಿಸ್ಬೇಕಾ, ಅದರ ಜೊತೆಯಲ್ಲಿ ಇನ್ನಿತರ ಸಿರಿಧಾನ್ಯ ಬೆಳೆಗಳತ್ತ ಮತ್ತೆ ತಮ್ಮ ದೃಷ್ಟಿಯನ್ನು ಹಾಯಿಸ್ಬೇಕಾ, ಹೇಗೆ ಉದ್ದೇಶ ಏನು? ಕೊರಲೆ ಜೊತೆಗೆ ಇನ್ನು ಉಳಿದಂಥ ಸಿರಿಧಾನ್ಯಗಳನ್ನು ಬೆಳೆದು ಎಲ್ಲ ಗ್ರಾಹಕರಿಗೆ ನೇರವಾಗಿ ಕೊಟ್ಟು ಅತಿ ಹೆಚ್ಚು ದುಡ್ಡು ಮಾಡಬೇಕಂತ ಮಾಡಿದ್ವಿ. ನಾವು ಕೊರಲೆ ಒಂದರಲ್ಲೇ ನಾವು ಎಕರೆಗೆ 1,05,000 ರೂಪಾಯಿ ನಮಗೆ ಉಳ್ಕೊಂಡಿದೆ ಖರ್ಚೆಲ್ಲ ತೆಗೆದ್ರೆ ಕೂಡ. ಹಾಗಾಗಿ ಉಳಿದಿದ್ದೆಲ್ಲ ನಾವು ಬೆಳೆದು ಮಿಲ್ ಮಾಡಿಸಿ ಡೈರೆಕ್ಟ್ ಗ್ರಾಹಕರಿಗೆ ಕೊಡಬೇಕಂತ ನಾವು ಇನ್ನೂ ಹುಮ್ಮಸವಾಗಿದ್ದೀವಿ ಈ ವರ್ಷ. ಹಾಗಾದರೆ ಈ ಬಾರಿ 1 ಎಕರೆ ಪ್ರದೇಶದಲ್ಲಿ ಇನ್ನಿತರ ಬೆಳೆಗಳನ್ನು ಬೆಳೆಯುವಂಥ ಯೋಚನೆ, ಗುರಿ, ಉದ್ದೇಶ? ಈಗ ಸದ್ಯ ಈಗ ಸ್ವಲ್ಪ ಅರ್ಚೂರು ಮಳೆ ಆಗಿದೆ, ಅದರಲ್ಲಿ ನಾಳೆ 1.5 ಎಕರೆ ಅರ್ಕ ಹಾಕ್ಬೇಕಂತ ಮಾಡಿದ್ವಿ, 1.5 ಎಕರೆ ನವಣೆ ಹಾಕ್ಬೇಕಂತ ಮಾಡಿದ್ವಿ, 1.5 ಎಕರೆ ಕೊರಲೆ ಮಾಡಬೇಕಂತ ಮಾಡಿದ್ವಿ. ಈ ಬಾರಿ ಸಂಪೂರ್ಣವಾಗಿ ಸಾವಯವತ್ತ ಕಿರುಧಾನ್ಯಗಳ ಬೆಳೆಗಳತ್ತ ತಿರುಗಿ ನೋಡುವಂಥ ಸತೀಶ್ ಅವರು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯವೇ ಕಂಡರಿಯದ ರೀತಿಯಲ್ಲಿ ಬೆಳೆಯನ್ನು ಪಡೀಲಿ, ಯಥೇಚ್ಛವಾದ ಇಳುವರಿಯನ್ನು ಪಡೆಯೋದ್ರ ಜೊತೆಗೆ ಇತರೆ ರೈತರಿಗೂ ಕೂಡ ಮಾರ್ಗದರ್ಶಕರಾಗಿ ಹೊರಹೊಮ್ಮಲಿ ಅನ್ನುವಂಥ ಆಶಯ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ. ಹಾಗೆಯೇ ಸತೀಶ್ ಅವರೇ, ಇನ್ನು ತಾವು ಹಿಂದಿನ ದಿನಗಳನ್ನು ಅಂದರೆ ಏನು ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಯಥೇಚ್ಛವಾದ ನೀರು ನಿಲುಗಡೆ ಪದ್ಧತಿಯನ್ನು ಅನುಸರಿಸಿ ಬೆಳೆನ ಬೆಳೆದಿದ್ದೀರಿ, ಸಾಕಷ್ಟು ಕೈ ಸುಟ್ಕೊಂಡಿದ್ದೀರಿ, ಆ ದಿನದ ಒಂದಷ್ಟು ಕಹಿ ನೆನಪು. ಅವಾಗ ನಾವು ಬೆಳೆದ ಬೆಳೆನೆ ಅರ್ಧ ಮಿಲ್ಲೋರಿಗೆ ಭತ್ತ ನಮ್ಮ ಇತರ ಬೆಳೆಗಳನ್ನ ಮಾರಿದ್ಮೇಲೆ ಅರ್ಧ ದುಡ್ಡು ಗೊಬ್ಬರದ ಅಂಗಡಿಯವರಿಗೆ ಸರಾಗಿ ಬಿಡ್ತಿತ್ತು. ಅದೆಲ್ಲ ಅದನ್ನು ಉಳಿದದ್ದು ಕೀಟನಾಶಕ ಮತ್ತು ರಾಸಾಯನಿಕ ಗೊಬ್ಬರ ಅದರಲ್ಲಿ ಅರ್ಧ ಅಲ್ಲ ಅದಕ್ಕಿಂತ ಮೂರು ಭಾಗ ಅವರಿಗೆ ಕೊಟ್ಟು ಒಂದು ನಾಲ್ಕನೇ ಭಾಗದಲ್ಲಿ ನಾವು ಮನೆ ನಡೆಸಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟು ನಾವು ಇದು ಸಾವಯವದಲ್ಲಿ ಸಿರಿಧಾನ್ಯಗಳನ್ನು ಬೆಳೆದಿದ್ದರಿಂದ ಒಟ್ಟು ಸಂಪೂರ್ಣ ದುಡ್ಡು ನಮಗೆ ಉಳಿತೆ. ಒಂದು 10% ಕೂಲಿಯಾಳಿಗೆ ಕೊಟ್ಟರೆ ಕೂಡ ಸಂಪೂರ್ಣ ದುಡ್ಡು ಎಷ್ಟು ಬರ್ತದೆ ಅಷ್ಟು 90% ನಮಗೆ ಸೇರುತ್ತೆ. ಹಾಗಾಗಿ ರೈತರು ಒಳ್ಳೆಯ ಸಮೃದ್ಧಿಯಾಗಿ ಇರ್ಬೋದು ಈ ಥರ ಬೆಳೆಗಳನ್ನು ಬೆಳೆದಿರೋದೆ. ಸಾವಯವಲ್ಲಿ ಮಾಡಿದರೆ ಇನ್ನೂ ಹೆಚ್ಚಿನ ಆದ್ಯತೆಯಲ್ಲಿ ರೈತರು ಮುಂದೆ ಬರ್ತಾರೆ ಅಂತ ನಮ್ಮ ಅನಿಸಿಕೆ. ರೈತ ಬಾಂಧವರು ಕೇಳಿದ್ರಲ್ಲ ಸತೀಶ್ ಅವರ ಮಾತುಗಳನ್ನು, ಖಂಡಿತವೂ ಕೂಡ ಅಕ್ಷರ ಸಹ ಸತ್ಯ. ದಯವಿಟ್ಟು ತಾವು ಕೂಡ ಅವರ ಈ ಕೊರಲೆ ಬೆಳೆಯ ಬೇಸಾಯದ ಅನುಭವವನ್ನು ಏನಾದರೂ ಗಮನಿಸಬೇಕು ಅಥವಾ ಅದರಿಂದ ಇನ್ನಷ್ಟು ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅನ್ನೋದಾದರೆ ದಯವಿಟ್ಟು ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ಸಂಪರ್ಕ ಮಾಡಬಹುದು. ಅವರ ದೂರವಾಣಿ ಸಂಖ್ಯೆ ಸತೀಶ್ ಅವರು ನಮ್ಮ ಉಳಿದಂಥ ರೈತರಿಗೆ ಈ ಕೊರಲೆ ಬೆಳೆಯನ್ನು ಬೆಳೆಯುವಂಥ ಮತ್ತಷ್ಟು ಮೊಗದಷ್ಟು ವಿಧಾನಗಳನ್ನು ಮತ್ತು ಇದ್ರ ಬಗ್ಗೆ ಇರುವಂಥ ಇನ್ನಷ್ಟು ಹೆಚ್ಚುವರಿ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ನೇರವಾಗಿ ತಮ್ಮನ್ನು ಸಂಪರ್ಕಿಸಲಿಕ್ಕೆ ನಮ್ಮ ರೈತ ಬಂಧುವರಿಗಾಗಿ ತಮ್ಮ ದೂರವಾಣಿ ಸಂಖ್ಯೆ ಮೊಬೈಲ್ ಸಂಖ್ಯೆ 9449820706 9449820706. ರೈತ ಬಂಧುವರೇ, ಈ ದೂರವಾಣಿ ಸಂಖ್ಯೆಯನ್ನು ತಾವು ಬಳಕೆ ಮಾಡಿಕೊಂಡು ಸತೀಶ್ ಅವರ ಈ ಕೊರಲೆ ಬೆಳೆಯ ಬೇಸಾಯದ ಅನುಭವವನ್ನು ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚಿನ ಇಳುವರಿ ಆದಾಯವನ್ನು ಪಡೆಯೋದ್ರ ಜೊತೆಗೆ ಯಾವುದೇ ಅಡೆತಡೆಗಳಿಲ್ಲದೆ ಸರಾಗವಾದಂಥ ಮತ್ತು ನೆಮ್ಮದಿಯ ಕೃಷಿ ಜೀವನವನ್ನು ಮಾಡಿಕೊಂಡು ಈ ಬಾರಿ ಮತ್ತಷ್ಟು ಹೆಚ್ಚಿನ ಹುಮ್ಮಸ್ಸಿನಿಂದ ಈ ಸಾವಯವ ಕೃಷಿ ಹಾಗೂ ಕಿರುಧಾನ್ಯಗಳ ಬೆಳೆಗಳ ಸಾಲಿನಲ್ಲಿ ಬರುವಂಥ ಕೊರಲೆ ಮತ್ತು ಅರ್ಕ ಇವಿಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವಂಥ ಮನಸ್ಸು ಮಾಡಿದ್ದಾರೆ. ಹಾಗೆಯೇ ಸತೀಶ್ ಅವರೇ, ಈಗಾಗಲೇ ಬೀಜಗಳನ್ನು ಎಲ್ಲ ಕೂಡ ಸಿದ್ಧ ಮಾಡಿ ಇಟ್ಕೊಂಡಿದ್ದೀರಿ, ಇನ್ನು ಮುಂದಿನ ಬಾರಿ ಬಿತ್ತನೆಗಾಗಿ ಬೀಜವನ್ನು ಇನ್ನು ಹಳೆಯ ಬೀಜವನ್ನು ಉಪಯೋಗಿಸ್ಕೊಳ್ಳೋದೋ ಅಥವಾ ಮತ್ತೆ ಪುನಃ ಯಾರಾದರೂ ಬೆಳೆದಂಥ ರೈತರಿಂದ ತಂದುಕೊಳ್ಳುವಂಥದ್ದು ಅಥವಾ ಅಂಗಡಿಯಲ್ಲಿ ಏನಾದರೂ ತಂದುಕೊಂಡ್ರೆ ಹೇಗೆ ಅಂತ? ಈ ಬೀಜ ಎಲ್ಲ ಸಾವಯವ, ಇದು ಹಳೆ ಬೀಜ, ಇವೆಲ್ಲ ಹೈಬ್ರಿಡ್ ಎಲ್ಲ. ಹಾಗಾಗಿ ನಾವು ಬೆಳೆದ ಬೆಳೆಯಲ್ಲೇ ಬೀಜವನ್ನು ಶೇಖರಣೆ ಇಟ್ಟು ಒಳ್ಳೆಯ ತೆನೆಗಳನ್ನು ಆರಿಸಿ ಇಟ್ಟು ಆ ತೆನೆಗಳನ್ನು ನಾವು ಮುಂದಿನ ಬೆಳೆಗೆ ಬಿತ್ತನೆಗೆ ಉಪಯೋಗ ಮಾಡ್ಬೋದು. ಹಾಗಾಗಿ ಯಾವ ಬಜಾರಲ್ಲಿ ಯಾವ ಅಂಗಡಿಯಲ್ಲಿ ನಾವು ಕೊಂಡ್ಕೊಳ್ಳೋ ಅವಶ್ಯಕತೆಯೇ ಇರಲ್ಲ. ಈಗ ನಾ ಬೇಕಿದ್ರೆ ಬೇರೆ ರೈತರಿಂದ ನಾವು ಒಬ್ಬರಿಗೊಬ್ಬರು ವಿನಿಮಯ ಮಾಡ್ಕೊಳ್ತೀವಿ ಅಷ್ಟೇ, ಆಗಲಿ ಬೇರೆ ಅಂಗಡಿಯಲ್ಲಿ ಇದು ಸಿಗಲ್ಲ. ಸಿಕ್ಕರೆ ಕೂಡ ಅಲ್ಲಿ ನಾವು ತರಲ್ಲ, ನಾವು ರೈತರ ಹತ್ರನೇ ಒಬ್ಬರಿಂದ ಒಬ್ಬರಿಗೆ ವಿನಿಮಯ ಮಾಡಿಕೊಳ್ಳೋದು. ಈಗಾಗಲೇ ತಾವು ಸಿರುಗುಪ್ಪ ಪ್ರದೇಶದಲ್ಲಿ ಈ ಕೊರಲೆ ಬೆಳೆಯನ್ನು ಬೆಳೆದಿದ್ದೀರಿ, ಉತ್ತಮವಾದ ತಳಿಯನ್ನು ಮತ್ತು ಅತಿ ಹೆಚ್ಚು ಗುಣಮಟ್ಟದ ತೆನೆಯನ್ನು ಆರಿಸಿ ಬೀಜವನ್ನು ಕೂಡ ಸಂಗ್ರಹಣೆ ಮಾಡಿಕೊಂಡಿದ್ದೀರಿ. ಒಂದು ವೇಳೆ ನಮ್ಮ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಮತ್ತು ಕೊಪ್ಪಳದ ಸುತ್ತಮುತ್ತಲ ಭಾಗದಲ್ಲಿನ ರೈತರು ಈ ರೀತಿಯ ಕೊರಲೆ ಬೆಳೆಯ ಬೀಜವನ್ನು ಬೇಕಾದರೆ ತಮ್ಮನ್ನು ಸಂಪರ್ಕ ಮಾಡಿದ್ರೆ ಸಿಗುತ್ತಾ ಹೇಗಂತ? ನಮ್ಮ ಹತ್ರ ಕೊರಲೆ ಇನ್ನೂ ಇದೆ ಸರ್, ಯಾಕೆ ಕೊಡ್ತೀವಿ ಎಲ್ಲರಿಗೆ, ಎಷ್ಟು ಬೇಕಾದರೂ ಇದೆ. ನಮ್ಮ ಸುತ್ತಮುತ್ತ ರೈತರು ಏನೋ ಬೆಳೆದಾರೆ ನಮ್ಮ ಜೊತೆಗೆ, ಅವ್ರ ಹತ್ರ ಕೂಡ ಇದೆ ಕೊರಲೆ ಬೀಜ, ಸಿಗ್ತಾ ಇದೆ. ರೈತ ಬಾಂಧವರೇ, ಸತೀಶ್ ಕುಮಾರ್ ಅವರ ಮೊಬೈಲ್ ಸಂಖ್ಯೆ ಈಗಾಗಲೇ ತಿಳಿಸಲಾಗಿದೆ, ಆ ಮೊಬೈಲ್ ಸಂಖ್ಯೆಯನ್ನು ಗಮನಿಸಿಕೊಂಡು ತಮಗೆ ಈ ಕೊರಲೆ ಬೆಳೆಯ ಬೀಜವನ್ನು ಏನಾದರೂ ಬೇಕಾದರೆ ಖಂಡಿತವಾಗಿ ಸಂಪರ್ಕ ಮಾಡಿ ತಾವು ಕೂಡ ಸತೀಶ್ ಕುಮಾರ್ ಅವ್ರ ಥರನೇ ಕಡಿಮೆ ವೆಚ್ಚದ ಅತಿ ಹೆಚ್ಚಿನ ಇಳುವರಿಯನ್ನು ಪಡೆದು ಒಂದು ಉತ್ತಮ ಪ್ರಗತಿಪರ ರೈತರಾಗಿ ಹೊರಹೊಮ್ಮಲಿಕ್ಕೆ ಸಾಕಷ್ಟು ಮಾರ್ಗಗಳಿವೆ ಅನ್ನುವಂಥ ಮಾತನ್ನು ಸತೀಶ್ ಅವರ ಕೃಷಿಯ ಜೀವನದ ಅನುಭವವನ್ನು ಕೂಡ ಕೇಳಿ ತಾವು ತಿಳ್ಕೊಂಡಿದ್ದೀರಿ. ಸತೀಶ್ ಅವರೇ, ಮುಂದಿನ ಬಾರಿ ಮತ್ತಷ್ಟು ಈ ಸಾವಯವ ಕೃಷಿಯ ಬೇರೆ ಬೇರೆ ಬೆಳೆಗಳನ್ನು ಹಾಕಲಿಕ್ಕೆ ಈಗಾಗಲೇ ಸಿದ್ಧವಾಗಿ ಇರ್ತೀರಿ. ಇನ್ನು ಈ ಬಾರಿ ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಅನಾವೃಷ್ಟಿ. ಸಿರುಗುಪ್ಪ ಭಾಗದಲ್ಲಿ ಹೊರತಾಗಿ ಹೇಳೋದಾದರೂ ಕೂಡ ಹೊಳೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ನದಿ ನೀರು ಹರಿದು ಹೋಗ್ತದೆ, ಇಲ್ಲ ಅಂತಲ್ಲ, ಆದರೂ ಕೂಡ ಸಿರುಗುಪ್ಪದ ಕೃಷಿ ವ್ಯವಸಾಯಕ್ಕೆ ಆ ಹೊಳೆಯ ನೀರನ್ನು ಬಳಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇಲ್ಲಿ ಸಂಪೂರ್ಣವಾಗಿ ಒಣಭೂಮಿ ಪ್ರದೇಶ, ಈ ಭಾಗದಲ್ಲಿ ನೀರಿನ ಲಭ್ಯತೆ ಕೂಡ ಅಷ್ಟು ಕಷ್ಟನೇ. ಹಾಗಾಗಿ ಒಂದಷ್ಟು ಈ ಸಿರಿಧಾನ್ಯಗಳಿಂದ ಈ ನೀರಿನ ಸಮಸ್ಯೆ ಮತ್ತು ರಾಸಾಯನಿಕ ಕೀಟಗಳ ಹುಳ ಮತ್ತು ಬೇರೆ ಬೇರೆ ರೋಗಗಳ ಇವುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಈಗಾಗಲೇ ಸಿದ್ಧವಾಗಿದ್ದೀರಿ? ಹೌದು ಸರ್, ಅತಿ ಕಡಿಮೆ ಮಳೆಯಲ್ಲಿ ಅತಿ ಕಡಿಮೆ ನೀರಿನಲ್ಲಿ ಸಿರಿಧಾನ್ಯಗಳನ್ನು ನಾವು ಬೆಳೆಯಬಹುದು. ಹಾಗಾಗಿ ಅಲ್ಪ ಮಳೆ ಇದ್ದರೂ ಕೂಡ ಇದು ಬೆಳೆಯೋಕ್ಕೆ ಅವಕಾಶವಿದೆ. ನೀರಾವರಿ ಏನು ಬೇಕಿಲ್ಲ, ಇದಕ್ಕೆ ಮಳೆ ಆಶ್ರಿತವಾಗಿ ಇದನ್ನು ಬೆಳೆಯಬಹುದು. ಹಾಗೂ ರಾಸಾಯನಿಕ ಬಳಸೋದೇ ಬೇಕಿಲ್ಲ, ಅದು ರಾಸಾಯನಿಕ ಬೆಳೆಸಿದ್ರೆ ನನ್ನ ಅನುಭವಕ್ಕೆ ಇದು ಇಳುವರಿಯನ್ನು ಕಡಿಮೆ ಆಗುತ್ತಂತ ನನ್ನ ಅನುಭವ. ಬೇರೆ ರೈತರೆಲ್ಲ ಸ್ವಲ್ಪ ಹಾಕಿದ್ದಾರೆ, ಅವರು ಪೂರಾ ನಮಗಿಂತ ಭಾಳ ಕಡಿಮೆ ಇಳುವರಿ ಕೊಟ್ಟಿದ್ದಾರೆ. ಸಾವಯವದಲ್ಲಿ ಬೆಳೆದ್ರೇ ಅತಿ ಹೆಚ್ಚು ಇಳುವರಿ ಪಡುತ್ತಂತ ನನ್ನ ಅನುಭವ. ಹಾಗಾಗಿ ಸಾವಯವದಲ್ಲಿ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಸತೀಶ್ ಅವರು ತಾವು ಒಂದು ಬಾರಿ ಬೆಳೆದಂಥ ಅನುಭವವನ್ನು ಪಡೆದುಕೊಂಡಿದ್ದಾರೆ, ಆದರೆ ಸಾಕಷ್ಟು ರೈತರು ಈ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಭತ್ತವನ್ನು ಬೆಳೆದು ಸಾಕಷ್ಟು 1 ವರ್ಷಕ್ಕೆ 2 ಅಥವಾ 3 ಬೆಳೆಯನ್ನು ಪಡೆದುಕೊಳ್ಬಹುದು ಅನ್ನುವಂಥ, ಅದರಿಂದ ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಬಹುದು ಅನ್ನುವಂಥ ಕೆಲವು ರೈತರು, ಮತ್ತಷ್ಟು ಕೆಲವು ರೈತರು ಏನೂ ಬೆಳಿಲಿಕ್ಕೆ ಆಗ್ತಾ ಇಲ್ಲ ಅಥವಾ ಸರಿಯಾದ ಸಮಯಕ್ಕೆ ನೀರು ಸಿಗ್ತಾ ಇಲ್ಲ ಅಂತ ಹೀಗೆ ಗೊಂದಲಗಳಲ್ಲಿರುವಂಥ ರೈತರಿಗೆ ತಾವು ಅವರಿಗೆ ಹೇಗೆ ಮಾರ್ಗದರ್ಶನ ಅಥವಾ ತಮ್ಮ ಬೆಳೆಯದ ಯಶೋಗಾಥೆಯನ್ನು ಅವರಿಗೆ ಧೈರ್ಯದ ರೂಪದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಿ? ಈಗ ಎರಡನೇ ಬೆಳೆ ಭತ್ತ ಬೆಳಿಬೇಕಂದ್ರೆ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀರಿನ ಅಭಾವದಿಂದ ಎರಡನೇ ಬೆಳೆ ಅಂತೂ ತೆಗೆದಾಕಿದಂಗೆ ಆಗಿದೆ. ಹಾಗಾಗಿ ಈ ಸಿರಿಧಾನ್ಯಗಳು ಬರೀ 3 ತಿಂಗಳಿಗೆ ಬರ್ತಾವೆ. ನೆಕ್ಸ್ಟ್ 3 ತಿಂಗಳಲ್ಲಿ ನಾವು ಬೇರೆ ಬೆಳೆ ಏನಾದರೂ ನಮ್ಮ ಭೂಮಿಗೆ ಅನುಕೂಲವಾದ ಬೆಳೆಯನ್ನು ಯಾವುದಾದರೂ ಹಾಕ್ಕೊಳ್ಬಹುದು. ಹಾಗಾಗಿ ಈ 3 ತಿಂಗಳ ಲಘು ಜಲ್ಜಿ ಬರುತ್ತದೆ. ಹಾಗಾಗಿ ನಾವು ಇದನ್ನು ಕೊರಲೆ ಬೆಳೆದ ಮೇಲೆ ನೆಕ್ಸ್ಟ್ ಕಡಲೆ ಹಾಕ್ಬೋದು, ಇಲ್ಲಾಂದ್ರೆ ಸಜ್ಜೆ ಹಾಕ್ಬೋದು, ಬೇರೆ ಏನಾದರೂ ಬೆಳೆ ಹಾಕ್ಕೊಂಡು 2 ಬೆಳೆಯನ್ನು ತಕ್ಕೋಬೋದು ಸರ್. ಸತೀಶ್ ಅವರೇ, ಈ ಬೇರೆ ಬೇರೆ ಬೆಳೆಯನ್ನು ಬೆಳಿಬೋದು ಅಂತ ಹೇಳಿದ್ರೆ ಇಲ್ಲಿ ಬೆಳೆಯ ಪರಿವರ್ತನೆ ಕೂಡ ಅಗತ್ಯವಾಗಿರ್ತದೆ. ಮುಂದಿನ ಬಾರಿ ನಾವು ಬೇರೆ ಬೆಳೆಯಲಿಕ್ಕೆ ಸಾಧ್ಯತೆ ಇದೆಯಾ ಹೇಗೆ ಅಂತ? ಇದು ನಾವು ಕೊರಲೆ ತೆಗೆದ ಮೇಲೆ ನೆಕ್ಸ್ಟ್ ಮತ್ತೆ ಕಡಲೆ ಹಾಕ್ಕೊತೀವಿ ಸರ್. ಹಾಗಾಗಿ ದ್ವಿದಳ ಧಾನ್ಯ ಆಗಿ ನೈಟ್ರೋಜನ್ ಫಿಕ್ಸೇಷನ್ ಆಗಿ ಭೂಮಿ ಫಲವತ್ತತೆ ಹೆಚ್ಚಾಗಿ ನಾವು 2 ಬೆಳೆನೂ ಬೆಳಿಬೋದು. ಇದಾಗದ ನಂತರ ಮತ್ತೆ ಮುನ್ನ ಮೊದಲೇ ಮಳೆ ಆಗಿದ್ದರೆ ನಾವು 2 ಸಾಲು ಕೊರಲೆ 1 ಸಾಲು ತೊಗರಿ ಹಾಕೋಣ ಅಂತ ಮಾಡಿದ್ವಿ. ಮಳೆ ಆಗಿಲ್ಲ ಈ ವರ್ಷ, ತೊಗರಿ ಆಲ್ಮೋಸ್ಟ್ ಟೈಮ್ ಮುಗಿದಿದೆ. ಹಾಗಾಗಿ ತೊಗರಿ ಬಿಟ್ಟು ಬರೀ ಸಿರಿಧಾನ್ಯ ಒಂದೇ ಬೆಳಿಬೇಕಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ ತಾವು ಬೇರೆ ಬೇರೆ ಈ ರೈತ ಸಂಪರ್ಕ ಕೇಂದ್ರ ಸಿರುಗುಪ್ಪ ಕೃಷಿ ಸಂಶೋಧನಾ ಕೇಂದ್ರದಿಂದ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ರಿ ಅಂತ ಹೇಳಿದ್ರಿ. ಯಾವುದಾದ್ರೂ ತರಗತಿಗಳಿಗೆ ಅಥವಾ ಯಾವುದಾದ್ರೂ ತರಬೇತಿಗೆ ಏನಾದರೂ ಹೋಗಿದ್ರೆ ಹೇಗೆ ಏನೇನು ತರಬೇತಿಗಳನ್ನ ಏನಾದರೂ ಪಡ್ಕೊಂಡ್ರೆ ತಾವು? ಕೃಷಿ ವಿಶ್ವವಿದ್ಯಾಲಯ ಸಿರುಗುಪ್ಪ ಅವರೇ ನಮಗೆ, ನಮ್ಮ ಬಸವಣ್ಣಪ್ಪ ಸಾರ್ ಇದ್ದಾರೆ, ಅವರು ಪ್ರತಿ 2 ತಿಂಗಳಿಗೊಂದ್ಸರಿ ನಾನಾ ವಿಧ ತರಬೇತಿಗಳನ್ನು ಇಲ್ಲಿ ಕೊಡಿಸ್ತಾ ಇರ್ತಾರೆ. ಆ ತರಬೇತಿಗಳನ್ನು ಹೋಗಿ ಇನ್ನು ಹೆಚ್ಚಿನ ನಮಗೆ ಏನಾದರೂ ಬೇಕಿದ್ರೆ ಅವರು ಫೋನ್ ಮುಖಾಂತರವಾದರೂ ನೇರವಾಗಿ ಭೇಟಿ ಮಾಡಿದರು ಎಲ್ಲ ನಮಗೆ ಸಲಹಾ ಸೂಚನೆಗಳನ್ನು ಕೊಡ್ತಾರೆ. ಅದರ ಅಡಿಯಲ್ಲಿ ನಾವು ಎಲ್ಲ ಒಳ್ಳೆಯ ಇಳುವರಿಯನ್ನು ಪಡೆದುಕೊಳ್ಳೋ ಅವಕಾಶ ಇದೆ. ಸತೀಶ್ ಅವರೇ, ನಮಗೆ ಬೆಂಬಲ ಬೆಲೆ ಸಿಗಲ್ಲ, ನಾವು ಯಾರೂ ನಮ್ಮನ್ನು ಕಡೆ ಗಣನೆಗೆ ತೆಗೆದುಕೊಳ್ಳಲ್ಲ, ನಮ್ಮನ್ನೆಲ್ಲರೂ ಕೂಡ ನಿರ್ಗತಿಕರನ್ನಾಗಿ ಮಾಡ್ತಾರೆ, ಸರಿಯಾದ ಬೆಂಬಲ ಬೆಲೆ ಇಲ್ಲ, ಬೆಳೆದ ಬೆಲೆಗೆ ಮಾರುಕಟ್ಟೆ ಇಲ್ಲ ಅನ್ನುವಂಥ ಹೀಗೆ ಬೇರೆ ಬೇರೆ ರೈತರ ಸಾವಿರಾರು ಸಮಸ್ಯೆಗಳ ಗೊಂದಲದ ಗೂಡಾಗಿರುವಂಥ ರೈತರಿಗೆ ತಮ್ಮ ಒಂದು ಸಾಂತ್ವನದ ಅಥವಾ ತಮ್ಮ ಮಾತುಗಳು. ನಾವು ಮಧ್ಯವರ್ತಿಗಳಿಗೆ ಕೊಡೋಕ್ಕಿಂತ ನಾವೇ ಗ್ರಾಹಕರನ್ನು ನೇರವಾಗಿ ಭೇಟಿ ಮಾಡಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ನಾವು ಅವರಿಗೆ ತಲುಪಿಸಿದರೆ ಮಾರುಕಟ್ಟೆಯಲ್ಲಿ ನಾವು ರಿಟೇಲ್ ಆಗಿ ಅಂಗಡಿಗಳಲ್ಲಿ ಎಷ್ಟು ಕೊಡ್ತೀವೋ ಅದೇ ರೇಟಲ್ಲಿ ನಾವು ಕೊಟ್ಟರೆ ಅದಕ್ಕಿಂತ ಒಂದು 10% ಕಡಿಮೆ ಮಾಡಿ ಕೊಟ್ಟರೆ ಗ್ರಾಹಕರಿಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ. ಮಧ್ಯವರ್ತಿಗಳ ಹಾವಳಿಯಿಂದ ಈಗ ರೈತರಿಗೆ ಭಾಳ ತೊಂದರೆ ಅನುಭವಿಸ್ತಾ ಇರ್ತಾ ಇರೋದೆ. ಹಾಗಾಗಿ ನಾವೇ ನೇರವಾಗಿ ಮಾರುಕಟ್ಟೆಯಲ್ಲಿ ನಾವೇ ರಿಟೇಲ್ ಆಗಿ ಮಾರುಕಟ್ಟೆ ಮಾಡಿದರೆ ಒಳ್ಳೆ ಸಂಪಾದನೆಯನ್ನು ನಾವು ಮಾಡಬಹುದು ಅಂತ ನಾನು ಅನಿಸಿಕೆ ಇದೆ. ರೈತ ಬಂಧುವರ ಕೇಳಿದ್ರಲ್ಲ ಸತೀಶ್ ಅವರ ಈ ಕೊರಲೆ ಬೆಳೆ ಬೇಸಾಯದ ಅನುಭವಗಳನ್ನು, ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಬೇರೆ ಬೇರೆ ಸಮಸ್ಯೆಗಳಿಂದ ಮುಕ್ತರಾಗಿ ಇನ್ನಾದರೂ ಹೊರಬನ್ನಿ, ಬಂದು ಸಾಕಷ್ಟು ಕಡಿಮೆ ಅವಧಿಯ ಕಡಿಮೆ ವೆಚ್ಚದ ಮತ್ತು ಸಾಂಪ್ರದಾಯಿಕ ನಮ್ಮ ಭಾರತೀಯ ಕೃಷಿ ಪರಂಪರೆಯ ಬೆಳೆಗಳಾದಂಥ ಕಿರಿಧಾನ್ಯಗಳನ್ನು ಬೆಳೆದು ಮತ್ತಷ್ಟು ಸದೃಢ ಆರೋಗ್ಯವಂತ ಸಮಾಜಕ್ಕೆ ಉತ್ಕೃಷ್ಟ ಗುಣಮಟ್ಟದ ಆಹಾರ ಧಾನ್ಯ ಬೆಳೆಗಳ ಪೂರೈಕೆದಾರರು ತಾವಾಗ್ತೀರಿ ಅನ್ನುವಂಥ ಆಶಯದೊಂದಿಗೆ ಇದುವರೆಗೆ ಸಿರಿಧಾನ್ಯ ಬೆಳೆಗಳಲ್ಲಿ ಒಂದಾದಂಥ ಕೊರಲೆ ಬೆಳೆಯ ಬೇಸಾಯದ ಅನುಭವವನ್ನು ಸಿರುಗುಪ್ಪಾದ ಪ್ರಗತಿಪರ ಯಶೋಗಾಥೆಯ ರೈತರಾಗಿರುವಂಥ ಶ್ರೀ ಸತೀಶ್ ಕುಮಾರ್ ಅವರ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಸತೀಶ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಸತೀಶ್ ಅವರೇ, ಸಾಕಷ್ಟು ಮಾಹಿತಿಯನ್ನು ಕಳೆದ ಬಾರಿ ತಾವು ಕೈಗೊಂಡಂಥ ಈ ಕೊರಲೆ ಬೆಳೆ ಬೇಸಾಯದ ಅನುಭವಗಳನ್ನು ನಮ್ಮ ಉಳಿದಂತೆ ಎಲ್ಲ ರೈತರೊಂದಿಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯದ ಕೊರಲೆ ಬೆಳೆಯ ಬೇಸಾಯದ ಕುರಿತು ಶ್ರೀ ಬಿ ಕೆ ಸತೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ರಸಗೊಬ್ಬರ ಆಧುನಿಕ ಕೃಷಿಯ ಅವಿಭಾಜ್ಯ ಅಂಗವಾಗಿದೆ. ಅದರಲ್ಲೂ ರಂಜಕ ಬೇರುಗಳ ಬೆಳವಣಿಗೆಯಲ್ಲಿ ಸಹಕಾರಿಯಾಗಿದ್ದು ಇದನ್ನು ಮೂಲ ಗೊಬ್ಬರವಾಗಿ ಬಳಸಲಾಗುತ್ತಿದೆ. ರಂಜಕವು ಗಿಡಗಳಲ್ಲಿ ಸೂರ್ಯನ ಶಕ್ತಿಯನ್ನು ಸಂಗ್ರಹಿಸುವ ಎಟಿಪಿಯ ಭಾಗವಾಗಿದ್ದು ಬೆಳೆಗಳ ಬೆಳವಣಿಗೆಗೆ ಅವಶ್ಯಕವಾಗಿದ್ದು ದ್ಯುತಿ ಸಂಶ್ಲೇಷಣೆಯಿಂದ ಉತ್ಪತ್ತಿಯಾದ ಶರ್ಕರೆ ಪಿಷ್ಟಗಳನ್ನು ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಸಾಗಿಸಲು ಮತ್ತು ಬೆಳೆಗಳು ಶೀಘ್ರವಾಗಿ ಮಾಗಲು ಇದು ಬೇಕಾಗುತ್ತದೆ. ಮಣ್ಣಿನ ರಸಸಾರವು ರಂಜಕದ ಲಭ್ಯತೆಯನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹುಳಿಮಣ್ಣಿನಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂನ ಅಂಶವು ಹೆಚ್ಚಾಗಿರುತ್ತದೆ ಹಾಗೂ ಕ್ಷಾರ ಮಣ್ಣಿನಲ್ಲಿ ಕ್ಯಾಲ್ಸಿಯಂನ ಪ್ರಮಾಣವೂ ಹೆಚ್ಚಾಗಿರುತ್ತದೆ. ಈ ಎರಡೂ ಸಂದರ್ಭಗಳಲ್ಲಿ ರಂಜಕ ಕಬ್ಬಿಣ ಅಲ್ಯೂಮಿನಿಯಂ ಕ್ಯಾಲ್ಸಿಯಂ ಜೊತೆ ಸಂಯೋಜನೆಗೊಂಡು ಬೆಳೆಗೆ ಲಭ್ಯವಾಗುವುದಿಲ್ಲ. ಜೈವಿಕ ಗೊಬ್ಬರದಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಹೀಗೆ ಸ್ಥಿರಗೊಂಡಿರುವ ಅಲಭ್ಯ ರಂಜಕವನ್ನು ಕರಗಿಸಿ ಬೆಳೆಗೆ ದೊರೆಯುವಂತೆ ಮಾಡಿ ಬೆಳವಣಿಗೆಯನ್ನು ವೃದ್ಧಿಸುತ್ತವೆ. ಅಲ್ಲದೆ ಮಣ್ಣಿನಿಂದ ಹರಡುವ ರೋಗಗಳಿಂದ ರಕ್ಷಿಸಿ ವಿವಿಧ ವಿಟಮಿನ್, ಹಾರ್ಮೋನ್, ಅಮೈನೋ ಆಮ್ಲಗಳನ್ನು ಸ್ರವಿಸಿ ಬೆಳೆಗಳನ್ನು ಪೋಷಿಸುತ್ತವೆ ಮತ್ತು ರಂಜಕ ಗೊಬ್ಬರದ ಬೇಡಿಕೆಯನ್ನು ಕಡಿಮೆಗೊಳಿಸುವಲ್ಲಿ ಸಹಕಾರಿಯಾಗುತ್ತದೆ. ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳು ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಕಂಡುಬರುತ್ತವೆ. ಆದರೆ ಈ ಸೂಕ್ಷ್ಮಾಣುಜೀವಿಗಳಲ್ಲಿ ವೈವಿಧ್ಯತೆ ಇದ್ದು ರಂಜಕ ಕರಗಿಸುವ ಪ್ರಮಾಣವು ಜೀವಿಯಿಂದ ಜೀವಿಗೆ ಬೇರೆಯಾಗಿರುತ್ತದೆ. ಹಾಗಾಗಿ ಹೆಚ್ಚು ರಂಜಕವನ್ನು ಕರಗಿಸುವ ಸೂಕ್ಷ್ಮಾಣುಜೀವಿಯನ್ನು ಗುರುತಿಸಲಾಗಿದ್ದು ಬೆಸಿಲಸ್ ಸುಡೊಮೊನಾಸ್, ಆಸ್ಫರ್ಜಿಲಸ್, ಮೈಕೋರೈಜಾ ಮತ್ತು ಪೆನಿಸಿಲಿಯಂ ಸೂಕ್ಷ್ಮಾಣುಜೀವಿಗಳನ್ನು ಜೈವಿಕ ಗೊಬ್ಬರ ತಯಾರಿಸಲು ಬಳಸಲಾಗುತ್ತಿದೆ. ಹೀಗೆ ಗುರುತಿಸಲಾದ ಸೂಕ್ಷ್ಮಾಣುಜೀವಿಯನ್ನು ಮಣ್ಣಿನಿಂದ ಬೇರ್ಪಡಿಸಿ ಪೌಷ್ಟಿಕ ದ್ರವದಲ್ಲಿ ಸೂಕ್ತ ವಿಧಾನದಲ್ಲಿ ಸೂಕ್ಷ್ಮಾಣುಗಳನ್ನು ಬೆಳೆಸಿ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತದೆ. ನಂತರ ಈ ದ್ರವವನ್ನು ನಿಸ್ಸಾರಗೊಳಿಸಿ ದ್ರಾವಣ ರೂಪದ ಜೈವಿಕ ಗೊಬ್ಬರವನ್ನು ತಯಾರಿಸಲಾಗುತ್ತದೆ ಅಥವಾ ಸೂಕ್ಷ್ಮಾಣುಗಳನ್ನು ಒಳಗೊಂಡ ದ್ರವ್ಯವನ್ನು ಇದ್ದಿಲು, ಕಂದಿದ್ದಲು, ಪೀಟ್, ಕೊಟ್ಟಿಗೆ ಗೊಬ್ಬರದೊಂದಿಗೆ ಸೂಕ್ತ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಪುಡಿಯ ರೂಪದ ಜೈವಿಕ ಗೊಬ್ಬರವನ್ನು ತಯಾರಿಸಲಾಗುತ್ತದೆ. ರಂಜಕ ಕರಗಿಸುವ ಜೈವಿಕ ಗೊಬ್ಬರವು ರಾಸಾಯನಿಕ ಗೊಬ್ಬರಗಳಿಗೆ ಪೂರಕವಾಗಿದ್ದು ಎಲ್ಲ ಬೆಳೆಗಳಲ್ಲೂ ಬಳಸಬಹುದು. ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದ ಜೊತೆ ಜೈವಿಕ ಗೊಬ್ಬರವನ್ನು ಮಿಶ್ರಣ ಮಾಡಿ ಬಳಸುವುದು ಹೆಚ್ಚು ಪರಿಣಾಮಕಾರಿ. ಜೈವಿಕ ಗೊಬ್ಬರವನ್ನು ಮೂರು ವಿಧಗಳಲ್ಲಿ ಬಳಸಬಹುದು. ಒಂದನೆಯದಾಗಿ ಬೀಜೋಪಚಾರ. ಒಂದು ಎಕರೆಗೆ ಬೇಕಾಗುವಷ್ಟು ಬೀಜಗಳನ್ನು 200 ಗ್ರಾಂ ಜೈವಿಕ ಗೊಬ್ಬರ ಮತ್ತು ಅಂಟಿನ ದ್ರಾವಣದೊಂದಿಗೆ ಬೆರೆಸಿ ಬೀಜೋಪಚಾರ ಮಾಡಬೇಕು. ಬೀಜಗಳ ಗಾತ್ರವು ದೊಡ್ಡದಿದ್ದರೆ ಹೆಚ್ಚು ಜೈವಿಕ ಗೊಬ್ಬರವನ್ನು ಬಳಸಬಹುದು. ಉತ್ತಮ ಗುಣಮಟ್ಟದ ಅಂಟು 40% ಅಥವಾ ಬೆಲ್ಲದ ಪಾಕವನ್ನು, ಅಂದರೆ 250 ಗ್ರಾಂ ಬೆಲ್ಲವನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಸ್ವಲ್ಪ ಹೊತ್ತು ಕುದಿಸಿ ಪಾಕ ಮಾಡಿ ಆರಿಸಬೇಕು. ಅಂತಹ ಅಂಟನ್ನು ದ್ರಾವಣವಾಗಿ ಉಪಯೋಗಿಸಬಹುದು. ಬೀಜಗಳನ್ನು ಹರಡಿ ಜೈವಿಕ ಗೊಬ್ಬರ ಮತ್ತು ಅಂಟಿನ ದ್ರಾವಣವನ್ನು ಬೀಜಗಳ ಮೇಲೆ ಚಿಮುಕಿಸಿ ಸರಿಯಾಗಿ ಮತ್ತು ಸಮನಾಗಿ ಬೀಜದ ಮೇಲ್ಮೈಗೆ ಅಂಟುವಂತೆ ಜೈವಿಕ ಗೊಬ್ಬರವನ್ನು ಲೇಪನ ಮಾಡಬೇಕು. ನಂತರ ಬೀಜಗಳನ್ನು ನೆರಳಿನಲ್ಲಿ ಒಣಗಿಸಿ ಬಿತ್ತನೆಗೆ ಬಳಸಬೇಕು. ಇನ್ನೊಂದು ಸಸಿಗಳ ಬೇರುಗಳಿಗೆ ಉಪಚಾರ. ನಾಟಿ ಮಾಡುವ ಬೆಳೆಗಳಲ್ಲಿ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಸಸಿಗಳ ಬೇರುಗಳಿಗೆ ಉಪಚರಿಸಿ ಬಳಸಬಹುದು. 1 ಕಿಲೋಗ್ರಾಂ ಜೈವಿಕ ಗೊಬ್ಬರವನ್ನು 10 ಲೀಟರ್ ನೀರಿನಲ್ಲಿ ಕರಗಿಸಿ ನಾಟಿ ಮಾಡುವ ಸಸಿಗಳನ್ನು ಈ ದ್ರಾವಣದಲ್ಲಿ 5 ನಿಮಿಷಗಳ ಕಾಲ ಅದ್ದಿ ಇಟ್ಟು ನಂತರ ಆದಷ್ಟು ಬೇಗ ನಾಟಿ ಮಾಡಬೇಕು. ಇನ್ನು ಮಣ್ಣಿಗೆ ಹಾಕುವುದು. ಚೆನ್ನಾಗಿ ಕಳೆತ ಕೊಟ್ಟಿಗೆ ಗೊಬ್ಬರದೊಂದಿಗೆ ಎಕರೆಗೆ 6-8 ಕಿಲೋಗ್ರಾಂ ಜೈವಿಕ ಗೊಬ್ಬರವನ್ನು ಬೆರೆಸಿ ಬಿತ್ತನೆಗೂ ಮುಂಚೆ ಮಣ್ಣಿನಲ್ಲಿ ಬೆರೆಸಬೇಕು. ನಾಟಿ ಮಾಡುವಂತಹ ಬೆಳೆಗಳಲ್ಲಿ ನಾಟಿಯ ಸಾಲುಗಳಲ್ಲಿ ಹಾಕಬೇಕು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ಕೆಲವು ರೈತ ಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ. ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿ ಕೊಳ್ಳರಾಗಿ ಜೀವನದಿ ಅನುಭವ ಮಾಡಿ ಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ

ಪಾಲನೆ ಮಾಡಿ, ಮನೆ ಮಂದಿಯ ಸುಖ ಪಾಲನೆ ಮಾಡಿ, ಪ್ರೇಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ, ಪ್ರೇಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ. ಕಣ್ಣ ಕಾಯುವ ರೆಪ್ಪೆಯ ತೆರದಿ, ಕಣ್ಣ ಕಾಯುವ ರೆಪ್ಪೆಯ ತೆರದಿ, ಕಾಯುವಳಿದು ಪುಷ್ಕಳ ಪ್ರೀತಿ, ಕಾಯುವಳಿದು ಪುಷ್ಕಳ ಪ್ರೀತಿ, ಮನೆ ಮಂದಿಯ ಸುಖ ಪಾಲನೆ ಮಾಡಿ, ಮನೆ ಮಂದಿಯ ಸುಖ ಪಾಲನೆ ಮಾಡಿ, ಪ್ರೇಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ, ಪ್ರೇಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ. ಆರೋಗ್ಯದ ಕಾಳಜಿ ಮಾಡಲು, ಅವಳ ಆರೋಗ್ಯದ ಕಾಳಜಿ ಮಾಡಲು, ಸಮಯದಿ ಸಿಗಲು ಸರಿ ಮಾಹಿತಿ, ಸಮಯದಿ ಸಿಗಲು ಸರಿ ಮಾಹಿತಿ ಸರಿ ಮಾಹಿತಿ, ಮನೆ ಮಂದಿಯ ಸುಖ ಪಾಲನೆ ಮಾಡಿ, ಪ್ರೇಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ, ಅರಿವಿನ ಬಲದಿ ಸಬಲೆಯುವಾಗಿ, ಅರಿವಿನ ಬಲದಿ ಸಬಲೆಯುವಾಗಿ, ಮನೆ ಬೆಳಗುವಾಳಿ ಭಾಗ್ಯವತಿ, ಮನೆ ಬೆಳಗುವಾಳಿ ಭಾಗ್ಯವತಿ, ಮನೆ ಬೆಳಗುವಳಿ ಭಾಗ್ಯವತಿ ಸೌಭಾಗ್ಯವತಿ, ಮನೆ ಬೆಳಗುವಳಿ ಭಾಗ್ಯವತಿ ಸೌಭಾಗ್ಯವತಿ, ಮನೆ ಮಂದಿಯ ಸುಖ ಪಾಲನೆ ಮಾಡಿ, ಪ್ರೇಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ, ಪ್ರೇಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ ಮನೆಯೊಡತಿ ಸೌಭಾಗ್ಯವತಿ ಮನೆಯೊಡತಿ ಸೌಭಾಗ್ಯವತಿ.